ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ಗೋಕುಲವಾಣಿ. ಗೋಕುಲವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಗೋಕುಲವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಹಂದಿ ಸಾಕಾಣಿಕೆ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ರವೀಂದ್ರ ಹೆಗ್ಗಡೆ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಗುರುಪ್ರಸಾದ್. ಡಾ ರವೀಂದ್ರ ಹೆಗ್ಗಡೆ ಅವರೇ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಗುರುಪ್ರಸಾದ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವಿಬ್ರು ಇವತ್ತು ಸುಸ್ಥಿರ ಹಂದಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ ಹಂದಿಗಳಲ್ಲಿ ಕಂಡುಬರಬಹುದಾದಂತಹ ರೋಗಗಳ ಸಮಗ್ರ ನಿರ್ವಹಣೆ, ಹಾಗೆ ಹಂದಿ ಸಾಕಾಣಿಕೆಯಲ್ಲಿ ಬೆಳೆಗಾರರು ಅನುಸರಿಸಬೇಕಾದಂತಹ ಅಗತ್ಯ ಕ್ರಮಗಳು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಗುರುಪ್ರಸಾದ್ ಅವರೇ ತಾವೇ ವಿಚಾರವನ್ನ ಆರಂಭ ಮಾಡಿ. ಒಳ್ಳೆಯದು ಸರ್. ಹಂದಿ ಸಾಕಾಣಿಕೆ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಲಾಭದಾಯಕವಾದಂತಹ ಒಂದು ಆರ್ಥಿಕ ಉಪಕಸುಬು ಅಥವಾ ಕಸುಬಾಗಿ ನಮ್ಮ ಜಾನುವಾರು ಸಾಕಾಣಿಕೆದಾರರಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ತನ್ನದೇ ಆದಂತಹ ಇತಿಹಾಸವೂ ಕೂಡ ಇದೆ. ಹಂದಿ ಸಾಕಾಣಿಕೆ ಕೆಲವಾರು ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಹಂದಿ ಸಾಕಾಣಿಕೆ ಇಂದು ವಾಣಿಜ್ಯ ಉದ್ಯಮವಾಗಿ ಕೂಡ ಸಾಕಷ್ಟು ಲಾಭವನ್ನು ತಂದುಕೊಡ್ತಾ ಇರುವಂತಹ ಒಂದು ಉದ್ದಿಮೆಯಾಗಿ ಬೆಳೆದು ನಿಂತಿರುವುದು ನಮ್ಮ ಕಣ್ಣು ಮುಂದೆ ಇದೆ. ಈ ಒಂದು ನಿಟ್ಟಿನಲ್ಲಿ ಹೇಳೋದಾದ್ರೆ ಈ ಹಂದಿ ಅಂತ ನಾವೇನ್ ಕರಿತೀವಿ ಇದು ಅತ್ಯಂತ ಲಾಭದಾಯಕವಾದಂತ ಒಂದು ಮರಿಗಳನ್ನು ಅಥವಾ ಹೆಚ್ಚಿನ ಮರಿಗಳನ್ನು ನಾವು ಲಿಟ್ಟರ್ ಬೇರಿಂಗ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಒಂದು ಮರಿ ಹಾಕಲ್ಲ, ಅದು ಹೆಚ್ಚಿನ ಮರಿಗಳನ್ನು ಹಾಕುವಂತ ಒಂದು ಪ್ರಾಣಿ. ಕಡಿಮೆ ಅವಧಿಯಲ್ಲಿ ಅತ್ಯಂತ ಕೆಳದರ್ಜೆಯ ಆಹಾರವನ್ನು ಸೇವನೆ ಮಾಡಿ ಅದನ್ನು ಉತ್ಕೃಷ್ಟ ಮಾಂಸವನ್ನಾಗಿ ಪರಿವರ್ತಿಸಿ ರೈತರಿಗೆ ಅಷ್ಟೇ ಲಾಭವನ್ನು ತಂದುಕೊಡ್ತಕ್ಕಂತ ಈ ಪ್ರಾಣಿ. ಸೊ ಈ ಹಂದಿಯ ನಿರ್ವಹಣೆ ಅಥವಾ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಹಲವಾರು ಮೂಲಭೂತ ಅಂಶಗಳನ್ನು ನಾವು ಈ ದಿನ ತಿಳಿಸ್ಕೊಳ್ಳಿದ್ದೇವೆ. ಅದರಲ್ಲಿ ಅವುಗಳ ಮೂಲಭೂತ ನಿರ್ವಹಣೆ ಅಂತ ಬಂದಾಗ ನಾಲ್ಕು ಪ್ರಮುಖ ಅಂಶಗಳ ಬಗ್ಗೆ ನಾವು ಒತ್ತು ಕೊಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಅವುಗಳ ವಸತಿ, ಎರಡನೆಯದಾಗಿ ಅವುಗಳ ಆಹಾರ ನಿರ್ವಹಣೆ, ಮೂರನೆಯದಾಗಿ ಅವುಗಳ ಆರೋಗ್ಯ ನಿರ್ವಹಣೆ ಮತ್ತು ಇತರೆ ದೈನಂದಿನ ಚಟುವಟಿಕೆಗಳು, ಅವುಗಳಿಗೆ ಸಂಬಂಧಪಟ್ಟಂತ ದೈನಂದಿನ ಚಟುವಟಿಕೆಗಳು. ಈ ನಾಲ್ಕು ಅಂಶಗಳನ್ನ ಅಡಿಯಲ್ಲಿ ನಾವು ಹಂದಿ ಸಾಕಾಣಿಕೆ ಅಥವಾ ಹಂದಿಗಳ ನಿರ್ವಹಣೆಯನ್ನ ಸಮಗ್ರವಾಗಿ ಕೈಗೊಳ್ಳಲು ಸಾಧ್ಯ ಇದೆ ಸರ್. ಇದರಲ್ಲಿ ಮೂಲಭೂತವಾಗಿ ನಾಲ್ಕು ಅಂಶಗಳು ಅಂತ ನಾವು ಹೇಳ್ತೀವಿ, ಆದ್ರೆ ಈ ನಾಲ್ಕು ಮೂಲಭೂತ ಅಂಶಗಳು ಅತ್ಯಂತ ನಿಕೃಷ್ಟಗೊಳಗಾದಂತಹ ಅಂಶಗಳು. ನಮ್ಮ ರೈತರಿಂದ ಸಾಕಷ್ಟು ಅವುಗಳ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇರೋದನ್ನ ನಾವು ಕಂಡು ಬರ್ತೇವೆ. ಸೊ ಈ ಕಾಳಜಿ ಇಲ್ಲದೇ ಇರುವ ಕಾರಣದಿಂದಾಗಿ ಅವುಗಳಲ್ಲಿ ಹಲವಾರು ರೋಗ ರುಜಿನಗಳು, ಈಗೆಲ್ಲ ನಮ್ಗೆಲ್ಲ ತಿಳಿದಿರುವ ಹಾಗೆ ಅವುಗಳಿಂದ ಮನುಷ್ಯನಿಗೆ, ಮನುಷ್ಯನಿಂದ ಅವುಗಳಿಗೆ ಬರುವಂತಹ ಕಾಯಿಲೆಗಳಿಗೂ ಕೂಡ ಕಾರಣವಾಗ್ತಾ ಇರೋದನ್ನ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ದೃಷ್ಟಿನಲ್ಲಿ ವಸತಿ, ಆರೋಗ್ಯ, ಆಹಾರ ಮತ್ತು ಇತರೆ ನಿರ್ವಹಣಾ ವಿಧಾನಗಳನ್ನ ಕುರಿತಾದಂತ ಒಂದು ಮಾಹಿತಿಯನ್ನ ಈ ದಿನ ನಾವು ಪಡ್ಕೊಳ್ಬಹುದಾಗಿದೆ ಸರ್. ಈ ಆರೋಗ್ಯದ ನಿರ್ವಹಣೆ ಬಗ್ಗೆ ಗಮನ ಕೊಡೋದಾದ್ರೆ ರೈತರು ಮೂಲತಃ ಮುಖ್ಯವಾಗಿ ಗಮನ ಕೊಡಬೇಕಾದ್ದು ಹಂದಿಗಳಿಗೆ ಬರುವ ರೋಗಗಳ ನಿಯಂತ್ರಣ ಮತ್ತು ನಿರ್ವಹಣೆ. ಹಂದಿ ಸಾಕಾಣಿಕೆಗಾರ ರೈತರಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡುವ ಸಾಕಷ್ಟು ರೋಗಗಳು ಇವೆ. ಅದರಲ್ಲಿ ಸೂಕ್ಷ್ಮಾಣುಜೀವಿ ಇರಬಹುದು ಅಥವಾ ವೈರಾಣುವಿನಿಂದ ಬರುವ ರೋಗಗಳಿರುವುದು. ಮುಖ್ಯವಾಗಿ ಆರ್ಥಿಕ ನಷ್ಟವನ್ನುಂಟು ಮಾಡುವ ವೈರಾಣುವಿನಿಂದ ಬರುವ ರೋಗಗಳಲ್ಲಿ ಒಂದು ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ನಾವೇನು ಹೇಳ್ತೀವಿ, ಹಾಕ್ ಕಾಲರಾ ಅಂತೇಳಿ, ಅಥವಾ ಹಂದಿ ಕಾಲರಾ. ಬಹುತೇಕ ಹಂದಿ ಸಾಕಾಣಿಕೆ ರೈತರಿಗೆ ಈ ರೋಗದ ಬಗ್ಗೆ ಮಾಹಿತಿ ಈಗಾಗಲೇ ಇರುವುದು. ಆದರೂ ಕೂಡ ಒಂದು ಅರಿವು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಈ ರೋಗದ ಬಗ್ಗೆ ಒಂದು ಮುಖ್ಯ ಅಂಶಗಳನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ಸಂಗತಿ ಏನಪ್ಪಾ ಅಂದ್ರೆ, ಇದು ಒಂದು ಸಾಂಕ್ರಾಮಿಕ ರೋಗ. ಎಲ್ಲ ಸಾಕು ಹಂದಿ ಮತ್ತು ಕಾಡು ಹಂದಿಗಳಲ್ಲಿ ವೈರಾಣುವಿನಿಂದ ಬರುವಂತಹ ಒಂದು ರೋಗವಾಗಿದ್ದು, ರೋಗ ಚಿಹ್ನೆಗಳು ಮೂಲತಃ ವೈರಾಣುವಿನ ತೀವ್ರತೆ, ಹಂದಿಯ ವಯಸ್ಸು ಅಥವಾ ರೋಗ ನಿರೋಧಕ ಶಕ್ತಿ ಇವುಗಳ ಮೇಲೆ ಅವಲಂಬಿತವಾಗಿದ್ರು ಕೂಡ ಗರ್ಭಧರಿಸಿದ ಹಂದಿಗಳಿಂದ ಅವರ ಮರಿಗಳಿಗೂ ಕೂಡ ಈ ರೋಗ ಬಂದು ಬದುಕುಳಿದ ಮರಿಗಳು ಲೈಫ್ ಲಾಂಗ್ ಅಂದ್ರೆ ಜೀವನ ಪರ್ಯಂತ ಈ ವೈರಾಣುವನ್ನ ತಮ್ಮ ಸ್ರವಿಸುವಿಕೆಯಲ್ಲಿ ಪ್ರಸಾರಣಗೊಂಡು ಇಡೀ ಒಂದು ಹಂದಿಯ ಮಂದೆಯಲ್ಲಿ ಯಾವತ್ತೂ ಒಂದು ರೋಗವನ್ನು ನಿಕೃಷ್ಟವಾಗಿ ಇರುವ ಒಂದು ಕೆಲಸವನ್ನು ಮಾಡ್ತವೆ. ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ಮೂಲತಃ ನೇರ ಸಂಪರ್ಕದಿಂದ ಬರುವಂತಿದ್ರೂ ಕೂಡ ಇಂಡೈರೆಕ್ಟ್ ಆಗಿ ನಾವು ಹೇಳ್ತೀವಿ, ಪರೋಕ್ಷವಾಗಿ ನೀವು ಬಳಸುವ ಉಪಕರಣ ಇರಬಹುದು, ಪರಿಕರಣಗಳಿರಬಹುದು, ಹಂದಿ ಸಾಕಾಣಿಕೆಯಲ್ಲಿ ಅಥವಾ ನೀವು ಇನ್ಫೆಕ್ಟೆಡ್ ಹಂದಿಗಳನ್ನ ಅಥವಾ ರೋಗ ಪೀಡಿತ ಹಂದಿಗಳನ್ನ ಮುಟ್ಟಿ ಬೇರೆ ಬೇರೆ ಕಡೆ ಚಲನವಲನಗಳಿಂದ ಕೂಡ ಈ ರೋಗಗಳು ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಡುವ ಸಾಧ್ಯತೆ ಇರುತ್ತೆ. ಹಾಗೆ ಕಲುಷಿತ ಆಹಾರ ಕೊಡೋದ್ರಿಂದ, ನೀವು ಹಂದಿಗೆ ಕಲುಷಿತ ಆಹಾರ ಕೊಡೋದ್ರು ಕೂಡ ಬೇರೆ ಬೇರೆ ಹಂದಿಗಳಿಗೆ ಬರುವ ಸಾಧ್ಯತೆ ಇರುತ್ತೆ. ಕಾರಣ ಈ ರೋಗದ ಬಗ್ಗೆ ಪ್ರಸರಣವನ್ನು ತಡೆಗಟ್ಟುವಲ್ಲಿ ತಾವು ಬಹಳ ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಇನ್ನು ಈ ರೋಗದ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಅತಿ ತೀವ್ರವಾದ ಸ್ವರೂಪದ ರೋಗ ಆಗಿರುತ್ತೆ. ನಾವೊಂದು ಅಕ್ಯೂಟ್ ಡಿಸೀಸ್ ಅಂತ ಹೇಳ್ತೀವಿ. ಅವಾಗ ಇದು ಅತಿಯಾದ ಜ್ವರದಿಂದ ಶುರುವಾಗ್ತದೆ. ಜ್ವರ ಬರ್ತಿದ್ದಂಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಆಹಾರ ತಿನ್ನೋದನ್ನ ಹಂದಿಗಳು ನಿಲ್ಲಿಸ್ಬಿಡ್ತವೆ, ಮಂಕಾಗಿರ್ತವೆ, ಕಣ್ಣಿನಲ್ಲಿ ನೀರು ತುಂಬಿಕೊಳ್ತದೆ, ನಂತರ ವಾಂತಿ ಮತ್ತು ಬೇದಿ ಎರಡೂ ಶುರುವಾಗುವುದು ಅಥವಾ ಬರೀ ವಾಂತಿ ಇರಬಹುದು, ಬೇದಿ ಇರಬಹುದು, ಹಾಗೆ ಉಸಿರಾಟದ ತೊಂದರೆ ಮತ್ತು ಕೊನೆಯಲ್ಲಿ ನರ್ವೈನ್ ಸಿಂಪ್ಟಮ್ ಅಂದ್ರೆ ನ್ಯೂರಾಲಜಿಕಲ್ ಸಿಂಪ್ಟಮ್ಸ್ ಏನ್ ಹೇಳ್ತೀವಿ ನಾವು, ಅದು ಕೂಡ ತೋರಿಸಿಕ್ ಶುರು ಮಾಡ್ತವೆ. ಅಂದ್ರೆ ಪ್ಯಾರಾಲಿಸಿಸ್ ಆಗ್ತವೆ, ಟ್ರೆಮರ್ಸ್ ಆಗ್ತವೆ, ನಡುವುದು ಟ್ರೆಮರ್ಸ್ ಆಗೋದು, ಸರ್ಕ್ಲಿಂಗ್ ಆಗುವುದು, ನಂತರ ಕೊನೆಯಲ್ಲಿ ಕನ್ವರ್ಷನ್ ಬಂದು ಸಾವನ್ನಪ್ತವೆ. ಅದ್ರ ಜೊತೆಗೆ ಹೊಟ್ಟೆ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ನಾವು ಡಿಫ್ಯೂಸ್ ಹೆಮರೇಜಸ್ ಅಂತ ಹೇಳ್ತೀವಿ, ರಕ್ತ ಮಿಶ್ರಿತ ಚರ್ಮವನ್ನು ತಾವು ಕೂಡ ಗಮನಿಸಬಹುದು ಹೊಟ್ಟೆಯ ಕೆಳಭಾಗದಲ್ಲಿ ಹಾಗೆ ಕಿವಿಯ ತುದಿಯಲ್ಲಿ. ಈ ರೋಗ ಒಂದೇ ಸರಿ ಎಲ್ಲಾ ಹಂದಿಗಳಿಗೂ ಹಬ್ಬೋದಿಲ್ಲ. ಮೊದಲಿಗೆ ಚಿಹ್ನೆಗಳು ಕೆಲವು ಹಂದಿಗಳಲ್ಲಿ ಕಾಣಿಸಿಕೊಂಡು ಆ ಸಮಯದಲ್ಲಿ ನೀವು ಲಕ್ಷ್ಯ ವಹಿಸದೆ ಹೋದರೆ ಕ್ರಮೇಣ ಎಲ್ಲಾ ಹಂದಿಗಳಿಗೂ ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಮರಿಗಳು ಯಾವುದೇ ಚಿಹ್ನೆ ಇಲ್ಲದೆ ಕೂಡ ಸಾವನ್ನ ಅಪ್ತವೆ. ಕೆಲವೊಮ್ಮೆ ಶೇಕಡಾ 100%-100% ಸಾವನ್ನು ಹೊಂದುವ ಸಾಧ್ಯತೆ ಕೂಡ ಇರ್ತದೆ. ಇದು ಅಕ್ಯೂಟ್ ಫೇಸ್, ಅತಿ ತೀವ್ರವಾದ ಕಾಯಿಲೆ ಅಂತ ಹೇಳ್ತೀವಿ. ಹಾಗೆ ಮುಂದುವರಿತು ಒಂದು ಹಂದಿಯ ಮಂದೆಗಳಲ್ಲಿ ಈ ರೋಗ ಎಸ್ಟಾಬ್ಲಿಷ್ ಆಗಿ ಕ್ರಾನಿಕ್ ಫಾರ್ಮ್ ಅಂತಿದೆ, ದೀರ್ಘಕಾಲದ ಒಂದು ಕಾಯಿಲೆ. ಅದರಲ್ಲಿ ಈ ತೀವ್ರ ಸ್ವರೂಪದ ಕಾಯಿಲೆ ಚಿಹ್ನೆಗಳು ಕಾಣಿಸದೆ ಹೋದರೂ ಕೂಡ ಕೆಲವೊಮ್ಮೆ ಬೇದಿ ಕಾಣಿಸಬಹುದು ಅಥವಾ ಅವು ಸೆಕೆಂಡ್ರಿ. ನಾವೀಗ ವೈರಾಣು ಇನ್ಫೆಕ್ಷನ್ ಆದಾಗ ಅದರ ಲಕ್ಷಣಗಳು ಉಳಿದ ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡಿದಾಗ ಸೂಕ್ಷ್ಮಾಣುಗಳು ಕೂಡ ಅವನ್ನ ಅಫೆಕ್ಟ್ ಮಾಡಿಬಿಟ್ಟು ನ್ಯೂಮೋನಿಯಾ ಟೈಪ್ ಸಿಂಪ್ಟಮ್ನ ಶ್ವಾಸಕೋಶದ ಒಂದು ತೊಂದರೆಯನ್ನ ಅನುಭವಿಸಿ ಈ ಹಂದಿ ಮರಿಗಳು ಅಥವಾ ಹಂದಿಗಳು ಸಾವನ್ನಪ್ಪುವ ಸಂಭವ ಇರ್ತದೆ. ಮತ್ತೆ ಈ ಕ್ರಾನಿಕ್ ಕೇಸ್ ಹಂದಿಗಳು ಏನಿರ್ತವೆ, ಅವು ಜೀವನ ಪರ್ಯಂತ ಜೀವವಿರುವವರಿಗೆ ಸ್ರವಿಸುವಿಕೆಯಲ್ಲಿ ವೈರಾಣುವಿನ ಪ್ರಸಾರಗೊಳ್ಳೋದ್ರಿಂದ ಇಡೀ ನಿಮ್ಮ ಒಂದು ಹಂದಿಯ ಫಾರ್ಮ್ ಇನ್ಫೆಕ್ಟ್ ಆಗಿರೋ ಚಾನ್ಸಸ್ ಬಹಳ ಆಗಿರ್ತದೆ. ಇನ್ನು ಮತ್ತೊಂದು ಫಾರ್ಮ್ ಅಂದ್ರೆ ಕಂಜನೇಟಲ್ ಫಾರ್ಮ್, ಅಂದ್ರೆ ಜನ್ಮಜಾತ ತೊಂದರೆ. ಇವನ್ ಪ್ರೆಗ್ನೆನ್ಸಿ ಇದ್ದಾಗ ಇವು ಇನ್ಫೆಕ್ಟ್ ಆದಾಗ ಪ್ರಸೆಂಟ ಮುಖಾಂತರ ಮರಿಗಳಿಗೆ ಹಬ್ಬಿ ಮರಿಗಳನ್ನು ಇನ್ಫೆಕ್ಟ್ ಮಾಡಿ ಪರ್ಸಿಸ್ಟೆಂಟ್ಲಿ ಇನ್ಫೆಕ್ಟ್ ಆ ಹುಟ್ಟುವ ಮರಿಗಳು ಬದುಕಿದಾಗ ಅವು ಲೈಫ್ ಲಾಂಗ್ ಈ ವೈರಸ್ ಅನ್ನ ಪ್ರಸಾರಣ ಮಾಡ್ತಾ ಇರ್ತವೆ. ಕಾರಣ ಈ ಕಾಯಿಲೆ ಬಂದ ಮರಿಗಳನ್ನ ತಾವು ಬದುಕಿಸಿ ಆರೈಕೆ ಮಾಡ್ತಾ ಇದ್ರೆ ದಯವಿಟ್ಟು ತಾವು ತಪ್ಪು ಮಾಡ್ತಾ ಇದ್ರೆ, ಯಾಕೆಂದ್ರೆ ವೈರಸ್ ನಿಮ್ಮ ಫಾರ್ಮಲ್ಲಿ ಇದ್ದೇ ಇರ್ತದೆ ಯಾವಾಗಲೂ, ವೈರಸ್ ಹಬ್ತಾನೆ ಇರ್ತದೆ. ಅದೇ ಜೊತೆ ಕೆಲವು ಸರಿ ಗರ್ಭಧಾರಣೆ ಟೈಮ್ನಲ್ಲಿ ಈ ರೋಗ ಉಂಟಾದಾಗ ಅಬಾರ್ಷನ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ಎಂಬ್ರಿಯೋನಿಕ್ ಡೆತ್ ಅಂತ ಹೇಳ್ತೀವಿ, ಆ ಒಂದು ಎಂಬ್ರಿಯೋ ಅಂದ್ರೆ ಏನ್ ಹೇಳ್ತೀವಿ, ಭ್ರೂಣ ನಾಶವಾಗೋ ಚಾನ್ಸ್ ಇರುತ್ತದೆ, ಮಮ್ಮಿಫೈಡ್ ಫೀಟಸ್ ಅಂತ ಹೇಳ್ತೀವಿ, ಅದಾಗೋ ಚಾನ್ಸ್ ಇರುತ್ತದೆ. ಸೊ ಇದನ್ನೆಲ್ಲ ಗಮನದಲ್ಲಿ ತಾವು ಲಕ್ಷಣವನ್ನ ಗಮನಿಸಬೇಕಾಗುತ್ತದೆ. ಈ ಹುಟ್ಟಿದ ಮರಿಗಳು ಕೂಡ ಬಹಳ ವೀಕ್ ಆಗಿರ್ತವೆ, ಬದುಕಿದ್ರು ಕೂಡ ವೀಕ್ ಆಗಿದ್ದು ಕ್ರಮೇಣ ಅವು ಬೆಳೀತಾ ಹೋದಾಗೆ ಅವು ಟ್ರೆಮರ್ಸ್ ಬರ್ತವೆ, ಇವರಿಗೆ ನಡುಕ ಬರ್ತದೆ, ರಂಟಿಂಗ್ ಅಂತ ಹೇಳ್ತೀವಿ, ಅದು ಬಂದ್ಬಿಟ್ಟು ಅವು ಕೂಡ ಸಾವನ್ನಪ್ಪುವ ಚಾನ್ಸಸ್ ಬಹಳ ಜಾಸ್ತಿ ಇರ್ತದೆ. ಇದು ಈ ರೋಗದ ಮಹತ್ವದ ಬಗ್ಗೆ, ಅಂದ್ರೆ ಹೇಗೆ ಬರ್ತದೆ, ಹೇಗೆ ಪ್ರಸಾರ ಆಗ್ತದೆ, ಚಿಹ್ನೆಗಳು, ನಂತರ ಇದ್ರ ಕ್ಯಾರೆಕ್ಟರಿಸ್ಟಿಕ್. ಎಲ್ಲಾ ರೈತರುಗಳು ಈ ರೋಗದ ಬಗ್ಗೆ ಆಗಲೇ ಅರಿವು ಇರೋದ್ರೂ ಕೂಡ ಮತ್ತೊಮ್ಮೆ ಇದರ ಬಗ್ಗೆ ಒಂದು ತಮ್ಮ ಮಹತ್ವದ ಗಮನವನ್ನು ಹರಿಸಬೇಕಾದ ದೃಷ್ಟಿಯಿಂದ ಈ ರೋಗದ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಅತಿ ಅವಶ್ಯವಾಗಿರೋದ್ರಿಂದ ಈ ರೋಗದ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನು ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತೀವಿ, ಅದು ಮಾಡಿದಾಗ ಕ್ಯಾರೆಕ್ಟರಿಸ್ಟಿಕ್ ಕಿಡ್ನಿಯಲ್ಲಿ ಹೆಮರೇಜಸ್ ಇರುತ್ತೆ, ಅದನ್ನ ನಾವು ಟರ್ಕಿ ಎಗ್ ಕಿಡ್ನಿ ಅಂತ ಕರಿತೀವಿ. ಬಹುತೇಕ ಫಾರ್ಮರ್ಸ್ ಅದನ್ನ ಗಮನಿಸಿರಬಹುದು, ಕಿಡ್ನಿಯಲ್ಲಿ ಹೆಮರೇಜಸ್ ಅನ್ನ ಕಂಡಿರಬಹುದು. ಹಾಗೆ ಇಂಟೆಸ್ಟೈನ್ನಲ್ಲಿ ಅಲ್ಸರ್ಸ್, ರೇಸ್ಡ್ ಅಲ್ಸರ್ಸ್ ಇರ್ತವೆ, ಅದನ್ನು ಬಟನ್ ಅಲ್ಸರ್ಸ್ ಅಂತ ಕರಿತೀವಿ. ಸೊ ಇವೆರಡು ಬಹಳ ಮುಖ್ಯವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ ಲೀಜನ್ ಅಂತ ನಾವು ಹೇಳ್ತೀವಿ. ಇನ್ನು ಈ ರೋಗದ ನಿಯಂತ್ರಣಕ್ಕೆ ಹೊರದೇಶಗಳಲ್ಲಿ ಯಾವುದಲ್ಲಿ ಅಂದ್ರೆ ಈ ರೋಗವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಕಂಟ್ರಿದಲ್ಲಿ ಇಮಿಡಿಯೇಟ್ಲಿ ಅದನ್ನು ಸ್ಲಾಟರ್ ಮಾಡ್ತಾರೆ, ಕ್ವಾರಂಟೈನ್ ಮಾಡಿ ಸ್ಲಾಟರ್ ಪಾಲಿಸಿ. ನಮ್ಮಲ್ಲಿ ಇಡೀ ಇಡೀ ಮಂದೆಯನ್ನ ಸ್ಲಾಟರ್ ಮಾಡುವ ಪಾಲಿಸಿ ಇಲ್ಲ. ಕಾರಣ ಪ್ರಿವೆನ್ಷನ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕುವ ಒಂದು ಪ್ರಮೇಯವನ್ನ ತಾವು ಬೆಳೆಸ್ಕೊಳ್ಬೇಕು. ಇತ್ತೀಚಿನವರೆಗೆ ಲಸಿಕೆ ಸಾಕಷ್ಟು ಪ್ರಮಾಣ ಸಿಗ್ತಾ ಇರಲಿಲ್ಲ. ನಮ್ಮ ಪಶು ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಕ್ಲಾಸಿಕಲ್ ಸ್ವೈನ್ ಫೀವರ್ಗೆ ಈಗಾಗಲೇ ಸೆಲ್ ಕಲ್ಚರ್ ಫ್ರೀ ಡ್ರೈಡ್ ವ್ಯಾಕ್ಸಿನ್ ಅವೈಲಬಿಲಿಟಿ ಇದೆ. ಬಹುತೇಕ ರೈತರಿಗೆ ಇದ್ರ ಬಗ್ಗೆ ಮನವರಿಕೆ ಇದೆ. ಸೊ ಕಾರಣ ತಮ್ಮ ಪಶುವೈದ್ಯರ ಮೂಲಕ ಅದನ್ನು ಲಸಿಕೆಯನ್ನು ತರಿಸಿಕೊಂಡು ತಮ್ಮ ಹಂದಿಗಳಿಗೆ 2 ತಿಂಗಳ ಮೇಲ್ಪಟ್ಟು ಎಲ್ಲ ಮರಿಗಳಿಗೂ ಕೂಡ ತಾವು ಲಸಿಕೆಯನ್ನು ಹಾಕೋಬಹುದು. ಮೊದಲನೇ ಲಸಿಕೆ ಹಾಕಿ ಇದರಲ್ಲಿ 3-4 ವಾರಕ್ಕೆ ಬೂಸ್ಟರ್ ಅಂತ ಹೇಳ್ತೀವಿ, ಎರಡನೇ ಲಸಿಕೆ. ನಂತರ ವರ್ಷಕ್ಕೊಮ್ಮೆ ತಾವು ಲಸಿಕೆ ಹಾಕೋಬಹುದು. ನಂತರ ಮುಂಜಾಗ್ರತಾ ಕ್ರಮವಾಗಿ ಜೈವಿಕ ನಾವೇನ್ ಹೇಳ್ತೀವಿ ಬಯೋಸೆಕ್ಯೂರಿಟಿ ಮೆಜರ್ಸ್ ಅದನ್ನು ತಾವು ಫಾಲೋ ಮಾಡಬೇಕಾಗ್ತದೆ. ಅಂದ್ರೆ ಹೊರಗಡೆಯಿಂದ ಬರೀ ನೋನ್ ಸೋರ್ಸ್, ಕೇವಲ ಗೊತ್ತಿರುವ ಜಾಗದಿಂದ ಮಾತ್ರ ಹಂದಿ ತರಿಸೋದು, ಅನವಶ್ಯಕ ಜನರನ್ನ ತಮ್ಮ ಹಂದಿಯ ಫಾರ್ಮ್ ನಲ್ಲಿ ಬಿಡದೇ ಇರೋದು, ಇವನ್ನೆಲ್ಲ ತಾವು ಫಾಲೋ ಮಾಡಬೇಕು. ಡಿಸ್ಇನ್ಫೆಕ್ಟ್ ಮಾಡೋದು, ಈ ತರ ಮೆಜರ್ಸ್ ಅನ್ನು ಮಾಡೋದು ನಿಯಂತ್ರಣವನ್ನು ಮಾಡೋದ್ರಲ್ಲಿ ಸಹಕಾರಿಯಾಗ್ತದೆ. ಜೈವಿಕ ನಿಯಂತ್ರಣ ಕ್ರಮಕ್ಕೆ ಒತ್ತು ಕೊಡಬೇಕು ಅಂತ ತಾವು ಹೇಳಿದ್ರಿ ಸರ್. ಈ ಒಂದು ಜೈವಿಕ ನಿಯಂತ್ರಣ ಕ್ರಮವೇ ಅತ್ಯಂತ ಸೂಕ್ತವಾದ ಅದಕ್ಕೆ ಸಂರಕ್ಷಣಾ ವಿಧಾನ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಮ್ಮ ರೈತ ಬಾಂಧವರು ಒಂದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಈ ಕಾಯಿಲೆ ಹರಡದ ತಕ್ಷಣ ಬೇರೆ ದೇಶಗಳಲ್ಲಿ ಹೊರದೇಶಗಳಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ಕಂಪ್ಲೀಟ್ ಅಲ್ಲಿರತಕ್ಕಂಥ ಮಂದೆಯನ್ನೇ ನಾವು ತೆಗೆದಾಕಬೇಕಾಗ್ತದೆ. ತೆಗೆದಾಕಿ ಸ್ಲಾಟರ್ ಮಾಡೋದು ಅಥವಾ ಕಲ್ಲಿಂಗ್ ಅಂತ ಹೇಳ್ತೀವಿ. ಇದು ನಮ್ಮ ನಿರ್ವಹಣಾ ವಿಧಾನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ. ಕಲ್ಲಿಂಗ್ ಅಂತ ಹೇಳಿದ್ರೆ ಬೇಡವಾದಂತಹ ಒಂದು ಜಾನುವಾರುಗಳಿರ್ಬೋದು ಅಥವಾ ಹಂದಿ ಇರ್ಬೋದು, ನಮಗೆ ಆ ಮಂದೆಯಲ್ಲಿ ಅವಶ್ಯವಿಲ್ಲ ಅಂತ ತಿಳಿದಾಗ ಅದನ್ನ ನಾವು ಆ ಮಂದೆಯಿಂದ ತೆಗೆದಾಕುವಂತಹ ಒಂದು ಮಾಂಸವನ್ನು ಆಹಾರವಾಗಿ ಬಳಸಬಹುದು. ಖಂಡಿತ ಇದು ಒಂದು ಮತ್ತೊಂದು ಬಹಳ ಎಲ್ಲರೂ ಗಮನಿಸಬೇಕಾದ, ಹಂದಿ ರೋಗ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಇದು ಮನುಷ್ಯರಿಗೆ ಬರುವ ಕಾಯಿಲೆಗಳಲ್ಲ. ಕಾರಣ ತಾವು ಹಂದಿಯ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಆತಂಕ ಬೇಡ. ಹಾಗಾಗಿ ಕಂಪ್ಲೀಟ್ ಮಂದೆಯನ್ನು ನಮ್ಮಲ್ಲಿ ನಮ್ಮ ದೇಶದ ಸ್ಥಿತಿಗತಿಗನುಗುಣವಾಗಿ ಹೇಳೋದಾದ್ರೆ ಸಂಪೂರ್ಣ ಮಂದೆಯನ್ನು ತೆಗೆದಾಕಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈಗಾಗಲೇ ತಿಳಿದ ಹಾಗೆ ಆ ಪ್ರಸರಣ ಮಾತ್ರ ಯಾವಾಗ್ಲೂ ಇರುತ್ತೆ, ಆ ವೈರಸ್ಸು ಆ ಮಂದೆಯನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಜೈವಿಕ ನಿಯಂತ್ರಣ ಕ್ರಮವನ್ನು ನಾವು ಅನುಸರಿಸಬೇಕು. ಜೈವಿಕ ನಿಯಂತ್ರಣ ಕ್ರಮ ಅಂತ ಈಗಾಗಲೇ ಹೇಳಿದಾಗೆ ನಮಗೆ ಗೊತ್ತಿಲ್ಲದಿರುವಂತಹ ಹಂದಿ ಫಾರಂಗಳಿಂದ ಹಂದಿಗಳನ್ನ ತರೋದನ್ನ ನಿಲ್ಲಿಸಬೇಕು. ಗೊತ್ತಿರುವಂತಹ ಸರ್ಕಾರಿ ಸಂಸ್ಥೆಗಳು ಅಥವಾ ಗೊತ್ತಿರುವಂತಹ ಒಂದು ಸಂಘ ಸಂಸ್ಥೆಗಳು ನಡೆಸತಕ್ಕಂತಹ ಒಂದು ಹಂದಿ ಫಾರಂಗಳಿಂದ ಭೇಟಿ ಮಾಡಿ ಅಲ್ಲಿಂದ ಹಂದಿ ಮರಿಗಳನ್ನ ಪಡೆದುಕೊಳ್ಳುವಂತದ್ದು, ಮತ್ತು ಪಡೆದುಕೊಂಡ ನಂತರ ಕೂಡ ಲಸಿಕೆಯನ್ನು ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕಿಸುವಂತದ್ದು, ಜೊತೆಗೆ ಫಾರಂಗೆ ಬೇರೆಯವರ ಎಂಟ್ರಿ ಅಥವಾ ಬೇರೆಯವರ ಬರುವುದು ಹೋಗುವಿಕೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ತಡೆಗಟ್ಟಬೇಕು. ಈ ನಿಟ್ಟಿನಲ್ಲಿ ಅವುಗಳಿಗೆ ಸೂಕ್ತವಾದ ವಸತಿ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನಮ್ಮ ರೈತ ಬಾಂಧವರಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ಎಲ್ಲವನ್ನೂ ದೊಡ್ಡಂದಿ ಇರ್ಬೋದು, ಸಣ್ಣಂದಿ ಇರ್ಬೋದು, ಮರಿ ಹಂದಿ ಇರ್ಬೋದು, ಹಾಲುಣಿಸುವ ಹಂದಿ ಇರ್ಬೋದು, ಎಲ್ಲವೂ ಒಂದೇ ಕಡೆ ಇರ್ತವೆ. ಇದನ್ನು ನಾವು ತಪ್ಪಿಸಬೇಕು, ಅವುಗಳಿಗೆ ನಿರ್ದಿಷ್ಟವಾದ ಜಾಗವನ್ನ ನಾವು ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ಹೇಳೋದಾದ್ರೆ ಹಂದಿ ವಸತಿನಲ್ಲೇನೆ ಒಂದು ಸಾಕಷ್ಟು ಅಂತರಗಳಿದ್ದಾವೆ. ಅದಕ್ಕೆ ಆದಂತಹ ಜಾಗ ಕೊಡಬೇಕು, ಮರಿಗಳಿಗೆ ಸಪರೇಟ್ ಜಾಗ ಕೊಡಬೇಕು. ಆಮೇಲೆ ನಮ್ಮ ಫಾರ್ಮ್ ನಲ್ಲಿ ಎಂಟರ್ ಆದ ಕೂಡಲೇ ಏನಿರಬೇಕು, ಫಸ್ಟ್ ಮರಿ ಇರಬೇಕಾ, ಫಸ್ಟ್ ದೊಡ್ಡವ್ ಇರಬೇಕಾ, ಫಸ್ಟ್ ಸಲಗ ಇರಬೇಕಾ, ಇದೆಲ್ಲವನ್ನು ನಾವು ಅವೆಲ್ಲ ಸಣ್ಣ ಪುಟ್ಟ ಅಂಶಗಳು ನಾವು ಅವಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಆದ್ರೆ ಯಾವತ್ತೂ ಒಂದು ನೆನಪಿಟ್ಕೊಳ್ಳಿ, ನಮ್ಮ ಫಾರ್ಮ್ ನಲ್ಲಿ ಎಂಟ್ರಿ ಆದ ತಕ್ಷಣ ಅಥವಾ ನಾವು ಒಳಗಡೆ ಕಾಲಿಟ್ಟ ಕೂಡಲೇ ನಮಗೆ ಕಾಣುವಂಗೆ ಬೇರೆದಲ್ಲಿ ನಾವು ಕುರಿ ಮತ್ತು ಮೇಕೆನಲ್ಲಿ ಹೇಳೋದಾದ್ರೆ ಟಗರು ಓತನ ಲಾಸ್ಟ್ ಇಡಬೇಕು ಅಂತ ಹೇಳ್ತೀವಿ, ಕಾಣದಂಗೆ ಇಡಬೇಕು ಅಂತ ಹೇಳ್ತೀವಿ. ಆದ್ರೆ ಹಂದಿಗಳು ಸಾಕಷ್ಟು ಸಂಘಜೀವಿಗಳು, ಸೋಷಿಯಲ್ ಅನಿಮಲ್ಸ್. ಹಾಗಾಗಿ ಸಲಗೆಗಳನ್ನ ಸಾಧ್ಯವಾದಷ್ಟು ಬಂದ ತಕ್ಷಣ ನೋಡುವಂಗೆ ಇಡಬೇಕು, ಆ ತರ ಒಂದು ವಸತಿ ವ್ಯವಸ್ಥೆನ ಕಲ್ಪಿಸಬೇಕು. ಆ ನಂತರ ಅದರ ಪಕ್ಕದಲ್ಲಿ ಬೆಳೆಯುತ್ತಿರುವಂತಹ ಹಂದಿ ಮರಿಗಳನ್ನ ಬಿಡಬೇಕಾಗ್ತದೆ, ಅದರ ಪಕ್ಕದಲ್ಲಿ ತಾಯಿ ಹಂದಿಗಳು, ಅದರ ಪಕ್ಕದಲ್ಲಿ ಮರಿ ಹಂದಿಗಳು, ಈ ರೀತಿಯಾದಂತಹ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು. ಇದರಿಂದ ನಮಗೆ ಜೈವಿಕ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲು ಮತ್ತೆ ಇತರೆ ಸೂಕ್ಷ್ಮ ಜೀವಿನಾಶಕಗಳನ್ನು ಉಪಯೋಗಿಸಿ ಫಾರ್ಮ್ ನಲ್ಲಿ ರೋಗ ನಿಯಂತ್ರಣ ಯಾವುದೇ ತರನಾದ ರೋಗ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲು ಬಹಳ ಸಹಕಾರಿಯಾಗಿರುತ್ತದೆ. ಧನ್ಯವಾದಗಳು ಗುರುಪ್ರಸಾದ್ ಅವರೇ. ಜೈವಿಕ ಸಂರಕ್ಷಣೆ ಬಗ್ಗೆ ಒಂದು ವಿವರವಾದ ಒಂದು ಅಂಶವನ್ನ ತಾವು ರೈತರ ಗಮನಕ್ಕೆ ತಂದಿದ್ದೀರಿ. ಇನ್ನು ಮುಂದುವರಿಯುತ್ತಾ ಇನ್ನೊಂದು ಮಹತ್ವದ ಮುಖ್ಯವಾದ ವೈರಾಣುನಿಂದ ಬರುವ ಕಾಯಿಲೆ ಅಂದ್ರೆ PRRS ಅಂತ ಹೇಳ್ತೀವಿ. ಅಂದ್ರೆ ನಾವು ಇನ್ನು ಕನ್ನಡ ವರ್ಡ್ ಇದಕ್ಕೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಪೋರ್ಸೈನ್ ರಿಪ್ರೊಡಕ್ಟಿವ್ ಅಂಡ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಹೇಳಿ. ಇದು ಇತ್ತೀಚೆಗೆ ಬಂದ ಕಾಯಿಲೆ. ನಮ್ಮ ದೇಶದಲ್ಲಿ ಈ ಕಾಯಿಲೆ ಇರಲಿಲ್ಲ, ರೋಗ ಇರಲಿಲ್ಲ ಮೊದಲು. ಇದು ಮೂಲತಃ ಹಳೆಯ ಕಾಯಿಲೆ, 1980ರ ದಶಕದಲ್ಲಿಯೇ ಬಂದರೂ ಕೂಡ ಮೊದಲು ಅಮೆರಿಕದಲ್ಲಿ ಬಂತು, ಆಮೇಲೆ ಯುರೋಪಿಯನ್ ಕಂಟ್ರಿಗೆ ಹೋಯ್ತು, ಆಮೇಲೆ ಏಷ್ಯನ್ ಕಂಟ್ರಿ ಬಂದರೂ ಕೂಡ ನಮ್ಮಲ್ಲಿ ಅದು ಬಂದಿರಲಿಲ್ಲ. 2013ರಲ್ಲಿ ಮೊಟ್ಟ ಮೊದಲನೇದಾಗಿ ಮಿಜೋರಾಂನಲ್ಲಿ ಈ ಕಾಯಿಲೆ ಕಾಣಿಸ್ಕೊಂತು, ಹಾಗೆ 15ರಲ್ಲಿ ಕಾಣಿಸ್ಕೊಂತು. ಸಾವಿರಾರು ಹಂದಿಗಳು ಈ ರೋಗಕ್ಕೆ ತುತ್ತಾದವು. ಕೊನೆಗೆ 2017-18 ದಕ್ಷಿಣ ಭಾರತದ ಕಡೆ ಕೂಡ ಈ ರೋಗ ಪ್ರಸಾರಗೊಂಡು ನಮ್ಮ ಕರ್ನಾಟಕದಲ್ಲೂ ಕೂಡ ಹಾಗೆ ನೆರೆಯ ಕೇರಳದಲ್ಲೂ ಕೂಡ ಈ ರೋಗ ಕಾಣಿಸಿಕೊಂಡು ರೈತರಿಗೆ ಬಹಳ ಒಂದು ನಷ್ಟವನ್ನ ಆರ್ಥಿಕ ನಷ್ಟವನ್ನ ಉಂಟು ಮಾಡಿತು. ಒಂದು ಗಮನಿಸಿಕೊಳ್ಳಬೇಕಾದ ಅವಶ್ಯಕ ಅಂದ್ರೆ ಈ ಮೂರು ರೋಗಗಳು ನಾನು ಯಾವ್ದು ಹೇಳಿದ್ರೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಇರಬಹುದು ಅಥವಾ ಈಗ ತಾನೇ ಹೇಳಿದ PRRS ಇರಬಹುದು ಅಥವಾ ಇನ್ ಮುಂದೆ ಹೇಳಬೇಕಾದಂತಹ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಇರಬಹುದು, ಇವುಗಳು ಎಲ್ಲ ಚಿಹ್ನೆಗಳು ಓವರ್ಲ್ಯಾಪ್ ಆಗ್ತವೆ. ಸೊ ರೈತರು ಬಹಳ ಕನ್ಫ್ಯೂಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಕ್ಲಾಸಿಕಲ್ ಸ್ವೈನ್ ಫೀವರ್ ಸಪೋಸ್ ಈಗ ಒಂದು PRRS ಒಂದ್ ಕಡೆ ಬಂದಿತ್ತು ಅಂದ್ರೆ ನಾವು ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತಾನೆ ಟ್ರೀಟ್ ಮಾಡ್ಕೋತ ಹೋದ್ರೆ ಅಥವಾ ಮುಂಜಾಗ್ರತೆ ಹೋದ್ರೆ ಇದಾಗಲೇ ಬೇರೆ ಕಡೆ ಸ್ಪ್ರೆಡ್ ಮಾಡಿ ಬೇರೆ ಕಡೆ ಕೂಡ ಬರೆದು ಹೋದ ಕಾಯಿಲೆಗಳು ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಇದು ಕೂಡ ಒಂದು ವೈರಾಣುನಿಂದ ಬರುವ ಒಂದು ಅತಿ ಮುಖ್ಯವಾದ ಸಾಂಕ್ರಾಮಿಕ ರೋಗ. ಆಗ್ಲೇ ಹೇಳಿದಾಗ 2013 ನಮ್ಮ ದೇಶ ಬಂತು, 2017-18 ಕರ್ನಾಟಕ ರಾಜ್ಯದಲ್ಲಿ ಕಂಡುಕೊಂಡಿದೆ. ಇದಕ್ಕೂ ಕೂಡ ಯಾವುದೇ ಲಸಿಕೆ ಇಲ್ಲ, ಜೈವಿಕ ಸಂರಕ್ಷಣೆಯೇ ರೋಗವನ್ನ ನಿಯಂತ್ರಣದಲ್ಲಿ ಅಥವಾ ಬರದೇ ಇರುವ ರೀತಿಯಲ್ಲಿ ಸಹಕಾರಿಯಾಗ್ತದೆ. ಆಗಲೇ ಡಾಕ್ಟರ್ ಗುರುಪ್ರಸಾದ್ ಅವರು ಮಾಹಿತಿ ಕೊಟ್ಟ ಎಲ್ಲ ಒಂದು ಜೈವಿಕ ಸಂರಕ್ಷಣಾ ಮಾರ್ಗವನ್ನ ತಾವು ಪಾಲಿಸಿಕೊಳ್ಳಬೇಕಾಗ್ತದೆ. ಇದು ಕೂಡ ಕ್ಲಾಸಿಕಲ್ ಸ್ವೈನ್ ಫೀವರ್ ಇದ್ದಂಗೆ ನೇರ ಸಂಪರ್ಕದಿಂದ ಬರುತ್ತದೆ ಅಥವಾ ಇಂಡೈರೆಕ್ಟ್ ಪರೋಕ್ಷವಾಗಿ ತಮ್ಮ ಚಲನವಲನಗಳಿಂದ ಅಥವಾ ಫಾರ್ಮ್ ಅಥವಾ ಹಂದಿ ಸಾಕಾಣಿಕೆಯಲ್ಲಿ ಉಪಯೋಗಿಸುವಂತಹ ಪರಿಕರಣಗಳ ಮೂಲಕ ಕೂಡ ಒಂದು ಹಂದಿಯಿಂದ ಮತ್ತೊಂದು ಹಂದಿಗೆ ಬರುವ ಸಾಧ್ಯತೆ ಇದೆ. ಇದರಲ್ಲಿ ರೋಗದ ಹೆಸರು ಸೂಚಿಸುವಂತೆ ಅಂದ್ರೆ ಒಂದು ರಿಪ್ರೊಡಕ್ಟಿವ್ ಅಂದ್ರೆ ಗರ್ಭಕ್ಕೆ ಸಂಬಂಧಿಸಿರುವಂತೆ, ಮತ್ತೊಂದು ರೆಸ್ಪಿರೇಟರಿ ಉಸಿರಾಟದ, ಅಂದ್ರೆ ಎರಡೂ ಸಿಂಪ್ಟಮ್ ಓವರ್ಲ್ಯಾಪ್ ಆಗುತ್ತೆ. ಅದಕ್ಕೆ ಇದಕ್ಕೆ ಪೋರ್ಸೈನ್ ರಿಪ್ರೊಡಕ್ಟಿವ್ ಅಂಡ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರೀತಾರೆ. ಈ ಗರ್ಭದ ನ್ಯೂನತೆಗಳೇನು ಅಂದ್ರೆ ಆಗಲೇ ನಾವು ಕ್ಲಾಸಿಕಲ್ ಸ್ವೈನ್ ಫೀವರ್ ಹೇಳಿದಂಗೆ ಎಲ್ಲ ನ್ಯೂನತೆಗಳು ಕೂಡ ಇದರಲ್ಲಿ ಕಾಣಬಹುದು. ಒಂದು ವರ್ಟಿಕಲ್ ಟ್ರಾನ್ಸ್ಮಿಷನ್, ತಾಯಿ ಹಂದಿಯಿಂದ ಮರಿ ಹಂದಿಗೆ ಬರಬಹುದು, ಅಥವಾ ಆಗಲೇ ಹೇಳಿದಂಗೆ ಎಂಬ್ರಿಯೋನಿಕ್ ಡೆತ್, ಭ್ರೂಣ ನಾಶವಾಗುವುದು, ಫ್ರೈಡ್ ಫೀಟಸ್ ಆಗುವುದು, ಸ್ಟಿಲ್ ಬರ್ತ್ ಅಂದ್ರೆ ಪೂರ್ತಿ ಟರ್ಮ್ ಆಗದೆ ತಂದ ಹಾಕುವಂತ ಚಾನ್ಸಸ್, ನಂತರ ಹುಟ್ಟಿದ ಮರಿಗಳು ಕೂಡ ವೀಕ್ ಆಗಿರ್ತವೆ, ಅವು ಬಹುಕಾಲ ಬದುಕುವ ಸಾಧ್ಯತೆ ಕಡಿಮೆ ಇರ್ತದೆ, ಅವು ಕೂಡ ರಫ್ ಏರ್ ಕೋಟ್ ಇರ್ತದೆ, ಬೆಳವಣಿಗೆ ಕುಂಠಿತವಾಗಿ ಅವು ಕೂಡ ಸಾವನ್ನಪ್ಪುವ ಸಾಧ್ಯತೆ. ಇನ್ನು ರೆಸ್ಪಿರೇಟರಿ ಸಿಂಡ್ರೋಮ್ ಅಂದ್ರೆ ಆಗ್ಲೇ ಹೇಳಿದಾಗೆ ಫೀವರ್, ಜ್ವರ ಬರೋದು, ಇವು ಕೂಡ ಎಕ್ಸ್ಟ್ರಿಮಿಟೀಸ್ ನಲ್ಲಿ ಸೈನೋಸಿಸ್ ಆಗೋದು, ನಂತರ ರೆಸ್ಪಿರೇಟರಿ ಸಿಂಪ್ಟಮ್ ನ್ಯೂಮೋನಿಕ್ ಚೇಂಜಸ್ ಆಗೋದು, ಕೊನೆಗೆ ಸಾವನ್ನಪ್ಪುವ ಚಾನ್ಸಸ್ ಇರುತ್ತೆ. ಸೊ ಕಾರಣ ಈ ರೋಗದ ಬಗ್ಗೆ ಕೂಡ ತಾವು ಸಾಕಷ್ಟು ಗಮನ ಹರಿಸಬೇಕು. ಅತಿ ಶೀಘ್ರವಾಗಿ ಎಲ್ಲಾ ಕಡೆ ಒಂದು ಪ್ರಸಾರವಾಗುವ ಸಾಮರ್ಥ್ಯವನ್ನು ಹೊಂದಿರುವಂತ ವೈರಲ್ ರೋಗ ಇದು. ಎಲ್ಲಾ ಹಂದಿಗಳು ಕೂಡ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಸೊ ಕಾರಣ ಯಾವುದೇ ಲಸಿಕೆ ಇಲ್ಲದಿರುವುದರಿಂದ ಜೈವಿಕ ಸಂರಕ್ಷಣೆಯೇ ಇದರವನ್ನು ನಿಯಂತ್ರಿಸುವ ಒಂದು ಮಹತ್ವದ ಅಂಶ, ಅದನ್ನು ರೈತರು ಯಾವತ್ತೂ ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಮುಂದುವರೆದು ಈ ಸಮಗ್ರ ಹಂದಿ ನಿರ್ವಹಣೆಯಲ್ಲಿ ಈಗಾಗಲೇ ಹೇಳಿದಾಗೆ ಜೈವಿಕ ನಿಯಂತ್ರಣಕ್ಕೆ ಬಹಳಷ್ಟು ಮಹತ್ವ ಇದೆ, ಅದು ಕಾಯಿಲೆಯನ್ನ ತಡೆಗಟ್ಟ